ಯಾವ ರೀತಿ ಸವಳು ಮಣ್ಣುಗಳು ಮತ್ತೆ ಜವಳು ಮಣ್ಣುಗಳು ಆಗ್ತವೆ, ಅವುಗಳ ನಿರ್ವಹಣೆಯನ್ನ ನಾವು ಯಾವ ರೀತಿ ಮಾಡಬೇಕು, ಮಣ್ಣು ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು, ನೀರು ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು, ಅದೇ ರೀತಿ ಬೆಳೆ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನ ನೀಡಿದ್ದೆ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕ್ಷಾರ ಮಣ್ಣುಗಳೆಂದ್ರೇನು, ಅವುಗಳು ಯಾವ ರೀತಿ ಉತ್ಪತ್ತಿ ಆಗ್ತವೆ ಅನ್ನೋದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂಥ ಸವಳು ಮತ್ತು ಜವಳು ಮಣ್ಣನ್ನ ಸರಿಯಾಗಿ ನಿರ್ವಹಣೆಯನ್ನ ಮಾಡದೇ ಇದ್ದಾಗ ಸವಳು ಮತ್ತು ಜವಳು ಮಣ್ಣಿನಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಅಂಶ ಕಡಿಮೆ ಆಗಿ ಸೋಡಿಯಂ ಅಂಶ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಸವಳು ಮಣ್ಣು ಉಪ್ಪು ಮಣ್ಣು ಆಗಿ ಪರಿವರ್ತನೆಗೊಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಯಾವಾಗ ನಾವು ಸವಳು ಮಣ್ಣನ್ನ ಸರಿಯಾಗಿ ನಿರ್ವಹಣೆ ಮಾಡೋದಿಲ್ವೋ ಕಾಲಕ್ರಮೇಣ ಸವಳು ಮಣ್ಣು ಕ್ಷಾರ ಮಣ್ಣು ಅಥವಾ ಉಪ್ಪು ಮಣ್ಣಾಗಿ ಪರಿವರ್ತನೆಗೊಳ್ತಕ್ಕಂಥದ್ದು ಸಾಮಾನ್ಯವಾಗಿದೆ. ನಮ್ಮ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ರೈತ ಬಾಂಧವರು ಸವಳನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ರೆ ಅಥವಾ ಜೌಳನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ರೆ ಮುಂದಿನ ದಿವಸಗಳಲ್ಲಿ ಕ್ಷಾರ ಮಣ್ಣು ಅಥವಾ ಉಪ್ಪು ಮಣ್ಣು ಆಗ್ತಕ್ಕಂಥ ಸಂಭವ ಇದೆ. ಉಪ್ಪು ಮಣ್ಣು ಅಥವಾ ಕ್ಷಾರ ಮಣ್ಣು ಆದಾಗ ಇದನ್ನ ನಿರ್ವಹಣೆಯ ಬಗ್ಗೆ ನಾವು ಹೆಚ್ಚಿನ ಗಮನವನ್ನ ಕೊಡಬೇಕಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಏನಿದು ಕ್ಷಾರ ಮಣ್ಣು ಅಂತಂತಂದ್ರೆ, ಸಾಮಾನ್ಯವಾಗಿ ನಾವು ಕ್ಷಾರ ಮಣ್ಣುಗಳು ಅಂತಂದಾಗ ಮಣ್ಣಿನ ಮೇಲ್ಪದರದ ಮೇಲೆ ಒಂದು ಕಪ್ಪು ಪೊರೆಯನ್ನ ನಾವು ಕಾಣ್ತೀವಿ. ಕಪ್ಪು ಕಪ್ಪು ಕಪ್ಪಾಗಿರ್ತಕ್ಕಂಥದ್ದ ಪೊರೆಯನ್ನ ನಾವು ಕಾಣ್ತೇವೆ. ಸೊ ಈ ರೀತಿ ಕಪ್ಪು ಪೊರೆಗಳನ್ನ ನಾವು ಕಂಡಾಗ ಸವಳಿರ್ತಕ್ಕಂಥದ್ದು ಜೌಳಾಗಿದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇದನ್ನ ವೈಜ್ಞಾನಿಕವಾಗಿ ನಾವು ತಿಳ್ಕೊಳ್ಬೇಕಪ್ಪ ಅಂತಂತಂದ್ರೆ, ಮೊತ್ತ ಮೊದಲನೇದಾಗಿ ಮಣ್ಣನ್ನ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಮಣ್ಣಿನ ಪರೀಕ್ಷೆಯಲ್ಲಿ ನಾವು ಸಾಮಾನ್ಯವಾಗಿ ರಸಸಾರ ಲವಣಾಂಶ ಮತ್ತು ವಿನಿಮಯ ಸೋಡಿಯಂ ಅನ್ನ ಪರೀಕ್ಷೆಯನ್ನ ಮಾಡ್ತೀವಿ. ಈ ಒಂದು ಉಪ್ಪು ಮಣ್ಣು ಅಂತ ನಾವು ಹೇಳಬೇಕಾದ್ರೆ ರಸಸಾರ 8.5ಕ್ಕಿಂತ ಜಾಸ್ತಿ ಇರಬೇಕು, ಲವಣ ಮಣ್ಣು ಲವಣಗಳು 4 dSi/m ಗಿಂತ ಕಡಿಮೆ ಇರಬೇಕು, ಮತ್ತೆ ವಿನಿಮಯ ಸೋಡಿಯಂ 15%ಕ್ಕಿಂತ ಜಾಸ್ತಿ ಇದ್ದಾಗ ಮಾತ್ರ ಅದನ್ನ ನಾವು ಕ್ಷಾರ ಮಣ್ಣು ಅಥವಾ ಉಪ್ಪು ಮಣ್ಣು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸಾಮಾನ್ಯವಾಗಿ ಇವುಗಳು ಅಚ್ಚುಕಟ್ಟು ಪ್ರದೇಶದಲ್ಲಿ ಸವಳು ಮಣ್ಣನ್ನ ಸರಿಯಾಗಿ ನಿರ್ವಹಣೆ ಮಾಡದಿದ್ದಾಗ ಕಾಲಕ್ರಮೇಣ ಸವಳು ಮಣ್ಣು ಕ್ಷಾರ ಮಣ್ಣಾಗಿ ಅಥವಾ ಉಪ್ಪು ಮಣ್ಣಾಗಿ ಪರಿವರ್ತನೆಗೊಂಡು ಇಳುವರಿಯಲ್ಲಿ ಹೆಚ್ಚಿನದಾಗಿ ಒಂದು ಕುಂಠಿತೆಯನ್ನ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ರಸಸಾರ ಲವಣಾಂಶ ಮತ್ತು ವಿನಿಮಯ ಸೋಡಿಯಂ ಅನ್ನ ಪರೀಕ್ಷೆ ಮಾಡಿಬಿಟ್ಟು ವೈಜ್ಞಾನಿಕವಾಗಿ ಇದು ಉಪ್ಪು ಮಣ್ಣಾಗಿದೆ ಅಂತಕ್ಕಂಥದ್ನ ತಿಳ್ಕೋಬೇಕಾಗುತ್ತೆ. ಇದು ಕೃಷಿಗೆ ಯಾವ ರೀತಿ ಸಮಸ್ಯೆ ಆಗ್ತದೆ ಡಾಕ್ಟರ್? ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಪೋಷಕಾಂಶ ಯಾವುದೇ ಒಂದು ಲವಣಾಂಶ ಹೆಚ್ಚಾದಾಗ ಕೃಷಿಯಲ್ಲಿ ಬಹಳಷ್ಟು ಪರಿಣಾಮಗಳನ್ನ ನಾವು ಕಾಣ್ತೀವಿ. ಈಗ ಸವಳು ಮಣ್ಣಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಅಂಶ ಜಾಸ್ತಿ ಇದ್ದಾಗ ಏನಾಗುತ್ತೆ, ಫಲವತ್ತತೆ ಏರುಪೇರಾಗಿ ಇಳುವರಿಯಲ್ಲಿ ಕುಂಠಿತ ಆಗ್ತಕ್ಕಂಥ ಸಮಸ್ಯೆ ಇರುತ್ತೆ. ಅದೇ ರೀತಿ ಈ ಕ್ಷಾರ ಮಣ್ಣಿನಲ್ಲಿ ಸೋಡಿಯಂ ಅಂಶ ಅಂತಕ್ಕಂಥದ್ದು ಮೆಗ್ನೀಷಿಯಂ ಅಂಶ ಜಾಸ್ತಿ ಇದ್ದಾಗ ಏನಾಗುತ್ತೆ, ಫಲವತ್ತತೆ ಏರುಪೇರಾಗಿ ಇಳುವರಿಯಲ್ಲಿ ಕುಂಠಿತ ಆಗ್ತಕ್ಕಂಥ ಸಮಸ್ಯೆ ಇರುತ್ತೆ. ಅದೇ ರೀತಿ ಈ ಕ್ಷಾರ ಮಣ್ಣಿನಲ್ಲಿ ಸೋಡಿಯಂ ಅಂಶ ಅಂತಕ್ಕಂಥದ್ದು ಅಥವಾ ಉಪ್ಪು ಅಂತ ಹೇಳ್ತೀವಲ್ಲ, ಉಪ್ಪಿನ ಅಂಶ ಸವಳಿಗಿಂತ ಜಾಸ್ತಿ ಇರುತ್ತೆ. ಅಂದ್ರೆ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಅಂಶಕ್ಕಿಂತ ಜಾಸ್ತಿ ಇರುತ್ತೆ. ಈ ಉಪ್ಪು ಅಂತಕ್ಕಂಥದ್ದು ಬಹಳ ಡೇಂಜರಸ್, ಇದು ಅಪಾಯಕಾರಿ ಇರ್ತಕ್ಕಂಥದ್ದು. ಈ ಒಂದು ಸೋಡಿಯಂ ಅಂತಕ್ಕಂಥದ್ದು ಮಣ್ಣಿನಲ್ಲಿರ್ತಕ್ಕಂಥ ಜೇಡಿ ಕಣಗಳನ್ನ ಚಿತ್ರ ಚಿತ್ರ ಮಾಡುತ್ತೆ. ಇದು ಚಿತ್ರ ಚಿತ್ರ ಮಾಡಿದಾಗ ಆ ಒಂದು ಸೋಡಿಯಂ ಅಂತಕ್ಕಂಥದ್ದು ಮಣ್ಣಿನಲ್ಲಿರ್ತಕ್ಕಂಥ ಜೇಡಿ ಕಣಗಳನ್ನ ಚಿತ್ರ ಚಿತ್ರ ಮಾಡುತ್ತೆ. ಇದು ಚಿತ್ರ ಚಿತ್ರ ಮಾಡಿದಾಗ ಆ ಜೇಡಿ ಕಣಗಳು ಮಣ್ಣಿನಲ್ಲಿರ್ತಕ್ಕಂಥ ರಂಧ್ರಗಳನ್ನ ಬ್ಲಾಕ್ ಮಾಡ್ತವೆ. ಈ ತರ ರಂಧ್ರಗಳು ಬ್ಲಾಕ್ ಆದಾಗ ಮಣ್ಣಿನಲ್ಲಿ ಚಿತ್ರ ಮಾಡುತ್ತೆ. ಇದು ಚಿತ್ರ ಚಿತ್ರ ಮಾಡಿದಾಗ ಆ ಜೇಡಿ ಕಣಗಳು ಮಣ್ಣಿನಲ್ಲಿರ್ತಕ್ಕಂಥ ರಂಧ್ರಗಳನ್ನ ಬ್ಲಾಕ್ ಮಾಡ್ತವೆ. ಈ ತರ ರಂಧ್ರಗಳು ಬ್ಲಾಕ್ ಆದಾಗ ಮಣ್ಣಿನಲ್ಲಿ ನೀರಿಳಿತಕ್ಕಂಥದ್ದು ಅಥವಾ ಗಾಳಿ ಆಡತಕ್ಕಂಥದ್ದು ಸಮಸ್ಯೆ ಆಗುತ್ತೆ. ಈ ರೀತಿ ಮಣ್ಣಿನಲ್ಲಿಗಳನ್ನ ಬ್ಲಾಕ್ ಮಾಡ್ತವೆ. ಈ ತರ ರಂಧ್ರಗಳು ಬ್ಲಾಕ್ ಆದಾಗ ಮಣ್ಣಿನಲ್ಲಿ ನೀರಿಳಿತಕ್ಕಂಥದ್ದು ಅಥವಾ ಗಾಳಿ ಆಡತಕ್ಕಂಥದ್ದು ಸಮಸ್ಯೆ ಆಗುತ್ತೆ. ಈ ರೀತಿ ಮಣ್ಣಿನಲ್ಲಿ ನೀರಿನ ಚಲನೆ ಮತ್ತು ಗಾಳಿಯ ಚಲನೆ ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ನಮ್ಗೇನಾಗುತ್ತೆ, ಬೆಳೆಯ ಬೆಳವಣಿಗೆ ಆಗೋದಿಲ್ಲ, ನಂತರದ ದಿನಗಳಲ್ಲಿ ಉತ್ತಮವಾಗಿರತಕ್ಕಂತ ಇಳುವರಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮಣ್ಣಿನಲ್ಲಿರ್ತಕ್ಕಂತ ಸೋಡಿಯಂ ಅಂಶವನ್ನ ಕಡಿಮೆ ಮಾಡಲಿಕ್ಕೆ ನಾವು ಪ್ರಯತ್ನವನ್ನ ಮಾಡಿದ್ರೆ ಮಾತ್ರ ಹೆಚ್ಚಿನ ಇಳುವರಿಯನ್ನ ಪಡೀಲಿಕ್ಕೆ ಸಾಧ್ಯತೆ ಇದೆ. ಈಗ ಈ ಕ್ಷಾರ ಮಣ್ಣು ಎಲ್ಲೆಲ್ಲಿ ಕಾಣ್ಲಿಕ್ಕೆ ಸಾಧ್ಯವಾಗ್ತದೆ? ನಮ್ಮ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಬಹಳಷ್ಟು ರೈತರು ಹೆಚ್ಚು ನೀರಾವರಿಯನ್ನ ಮಾಡ್ತಾ ಇರತಕ್ಕಂಥದ್ದು ಮತ್ತೆ ನಿರಂತರವಾಗಿ ಭತ್ತವನ್ನ ಬೆಳೀತಕ್ಕಂಥ ಪ್ರದೇಶಗಳಾಗಿರ್ತಕ್ಕಂಥ ಗಂಗಾವತಿ, ಸಿರುಗುಪ್ಪ, ಸಿಂಧನೂರು ಈ ಪ್ರದೇಶದಲ್ಲಿ ಬಹಳಷ್ಟು ಜನರು ನೀರಾವರಿಯನ್ನ ಮಾಡ್ತಾ ಇದ್ದಾರೆ. ಸರಿಯಾಗಿ ಕೆಲವೊಂದು ಭಾಗಗಳಲ್ಲಿ ಸೌಳನ್ನ ಜೌಳನ್ನ ನಿರ್ವಹಣೆಯನ್ನ ಮಾಡದೇ ಇರೋದ್ರಿಂದ ಅದು ಕಾಲಕ್ರಮೇಣ ಬೆಳೀತಕ್ಕಂಥ ಪ್ರದೇಶಗಳಾಗಿರ್ತಕ್ಕಂಥ ಗಂಗಾವತಿ, ಸಿರುಗುಪ್ಪ, ಸಿಂಧನೂರು ಈ ಪ್ರದೇಶದಲ್ಲಿ ಬಹಳಷ್ಟು ಜನರು ನೀರಾವರಿಯನ್ನ ಮಾಡ್ತಾ ಇದ್ದಾರೆ. ಸರಿಯಾಗಿ ಕೆಲವೊಂದು ಭಾಗಗಳಲ್ಲಿ ಸೌಳನ್ನ ಜೌಳನ್ನ ನಿರ್ವಹಣೆಯನ್ನ ಮಾಡದೇ ಇರೋದ್ರಿಂದ ಅದು ಕಾಲಕ್ರಮೇಣ ಉಪ್ಪು ಮಣ್ಣಾಗಿ ಪರಿವರ್ತನೆ ಆಗ್ತಕ್ಕಂಥದ್ನ ನಾವು ನೋಡ್ತಾ ಇದ್ದೇವೆ. ಸೊ ಈ ರೀತಿ ಉಪ್ಪಾಗೋದ್ರಿಂದ ಅಲ್ಲಿ ಇಳುವರಿ ಸರಿಯಾಗಿ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಯಾವ ಯಾವ ಭಾಗದಲ್ಲಿ ಇಳುವರಿ ಸರಿಯಾಗಿ ಬರೋದಿಲ್ವೋ ಅಂತಹ ಒಂದು ಭಾಗದಲ್ಲಿ ನಾವು ಮಣ್ಣಿನಲ್ಲಿರ್ತಕ್ಕಂಥ ಕ್ಷಾರತೆಯನ್ನ ಪರೀಕ್ಷೆಯನ್ನ ಮಾಡಿಬಿಟ್ಟು ನಂತರ ನಾವು ಕ್ರಮವನ್ನ ವಹಿಸಿಕೊಳ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಸೊ ಈ ಒಂದು ಕ್ಷಾರ ಮಣ್ಣು ನಮ್ಮ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂಥ ಗಂಗಾವತಿ ಏರಿಯಾದಲ್ಲಿ, ಅದೇ ರೀತಿ ಸಿಂಧನೂರಿನಲ್ಲಿ ಮತ್ತೆ ಮಾನವೀಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ಕಾಣತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ಮ್ಯಾಕ್ಸಿಮಮ್ ಕೃಷಿಯ ಕ್ಷೇತ್ರ ಕಡಿಮೆ ಆಗ್ತಾ ಹೋಗುತ್ತೆ. ಹೌದು, ಈ ರೀತಿ ಕ್ಷಾರ ಮಣ್ಣಾದಾಗ ಇಳುವರಿ ಕಡಿಮೆ ಆಗುತ್ತೆ. ಇಳುವರಿ ಕಡಿಮೆ ಆದ ನಂತರ ರೈತರು ವ್ಯವಸಾಯವನ್ನ ಮಾಡದೆ ಬಿಟ್ಟು ಬಿಡ್ತಾರೆ, ಏನು ಬರೋದಿಲ್ಲ ಈ ಜಮೀನಲ್ಲಿ, ಏನು ಭತ್ತನೆ ಬರಲ್ಲ ಅಂದ್ಮೇಲೆ ಬೇರೆ ಯಾವುದು ಬೆಳೆ ಬರೋದಿಲ್ಲ ಅಂತಕ್ಕಂತ ಕಾರಣದಿಂದ ಅವರು ಉಳುಮೆಯನ್ನ ಮಾಡತಕ್ಕಂಥದ್ನ ನಿಲ್ಲಿಸ್ತಾರೆ. ಈ ರೀತಿ ಆಗೋದ್ರಿಂದ ಒಂದು ವ್ಯವಸಾಯಕ್ಕೆ ಬೇಕಾಗಿರ್ತಕ್ಕಂಥ ಪ್ರದೇಶ ದಿನ ದಿನಕ್ಕೆ ವರ್ಷದಕ್ಕಂತ ಕಾರಣದಿಂದ ಅವರು ಉಳುಮೆಯನ್ನ ಮಾಡತಕ್ಕಂಥದ್ನ ನಿಲ್ಲಿಸ್ತಾರೆ. ಈ ರೀತಿ ಆಗೋದ್ರಿಂದ ಒಂದು ವ್ಯವಸಾಯಕ್ಕೆ ಬೇಕಾಗಿರ್ತಕ್ಕಂಥ ಪ್ರದೇಶ ದಿನ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನಮ್ಮ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು 26 ಮಿಲಿಯನ್ ಹೆಕ್ಟೇರ್ ಪ್ರದೇಶ ಈಗಾಗಲೇ ಸೌಳು ಜೌಳು ಉಪ್ಪಾಗಿರೋದ್ರಿಂದ ಆ ಒಂದು ಜಮೀನನ್ನ ನಾವು ಮತ್ತೆ ಸಾಮಾನ್ಯ ಮಣ್ಣಿಗೆ ಪರಿವರ್ತನೆ ಮಾಡಿಕೊಂಡು ಮುಂದುವರೆದಿದ್ದೆ ಆದ್ರೆ ಮುಂದಿನ ಪೀಳಿಗೆಗೆ ಆಹಾರದ ಭದ್ರತೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೊರತೆ ಆಗುವುದಿಲ್ಲ. ಈಗ ಬಹಳ ಮುಖ್ಯವಾಗಿ ಈ ಕ್ಷಾರ ಮಣ್ಣನ್ನ ನಮ್ಮ ರೈತರು ಹೇಗೆ ಗುರುತಿಸಬೇಕು, ಎಲ್ಲೋ ಒಂದ್ ಭಾಗದಲ್ಲಿ ಶುರುವಾಗ್ತಾ ಇರ್ತದ ಅಂತ ಇಟ್ಕೊಳ್ಳಿ. ಹೌದು, ಇದನ್ನ ರೈತರು ಯಾವ ಹಂತದಲ್ಲಿದ್ದಾಗ ಇದನ್ನು ಗುರುತಿಸಬೇಕು, ಮತ್ತೆ ಗುರುತಿಸಿದ ನಂತರ ರೈತರು ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನು ವಹಿಸಿಕೊಳ್ಬೇಕು ಅದನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ? ಈಗ ಸಾಮಾನ್ಯವಾಗಿ ರೈತರು ಜಮೀನಿಗೆ ಹೋದಾಗ ಮೊಟ್ಟ ಮೊದಲನೇದಾಗಿ ಜಮೀನಿನ ಮೇಲ್ಪದರ ಏನಾದ್ರೂ ಕಪ್ಪು ಪೊರೆಗಳು ಜಾಸ್ತಿ ಇದ್ರೆ ಕಪ್ ಕಪ್ ಕಪ್ ಕಪ್ ಆಗಿರುತ್ತೆ, ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲೇ ಕಪ್ ಕಪ್ ಕಪ್ ಆಗಿ ಇರುತ್ತದು. ಸೊ ಈ ರೀತಿ ಕಪ್ಪು ಪೊರೆಗಳನ್ನ ನಾವು ಜಾಸ್ತಿ ನೋಡಿದಾಗ ಇದು ಕ್ಷಾರವಾಗಿದೆ ಅಂತ ಹೇಳ್ಬಿಟ್ಟು ಗುರುತು ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಬೆಳೆಗಳಿಗೆ ನೀರಾವರಿಯನ್ನು ಮಾಡಿದಾಗ ಸ್ವಲ್ಪ ಒಣತಪ ಅಂತಂದ್ರೆ ಅದರ ಮೇಲ್ಪದರದಲ್ಲಿ ಕಪ್ಪು ಕಪ್ಪು ಕೆನೆ ಪದರ ಇರತಕ್ಕಂಥ ಪೊರೆಗಳನ್ನ ನಾವು ಕಾಣ್ತೀವಿ. ಈ ತರ ಇರತಕ್ಕಂಥದ್ನ ನಾವು ನೋಡ್ಬಿಟ್ಟು ಇದು ಕ್ಷಾರವಾಗಿದೆ ಅಂತಕ್ಕಂಥದ್ನ ತಿಳ್ಕೊಬಹುದು. ಇನ್ನೊಂದೇನಪ್ಪ ಅಂತಂತಂದ್ರೆ ಭೂಮಿ ಬಿರುಕು ಬಿಟ್ಟಿರುತ್ತೆ, ಭೂಮಿ ಸಣ್ಣ ಸಣ್ಣದಾಗಿ ಬಿರುಕು ಬಿಟ್ಟಿರ್ತತೆ. ಇಂತಹ ಒಂದು ಬಿರುಕುಗಳನ್ನ ನಾವು ನೋಡಿದಾಗ ಓ ಮಣ್ಣು ಕ್ಷಾರವಾಗಿ ಪರಿವರ್ತನೆ ಆಗಿದೆ, ಸೌಳಿನಿಂದ ಮಣ್ಣು ಕ್ಷಾರವಾಗಿ ಪರಿವರ್ತನೆ ಆಗಿದೆ ಅಂತಕ್ಕಂಥದ್ನ ತಿಳ್ಕೊಬೇಕಾಗುತ್ತೆ. ಇನ್ನೊಂದು ಏನಂದ್ರೆ ಇದನ್ನ ಜಮೀನಲ್ಲಿ ಗುರುತು ಮಾಡಬೇಕಾದ್ರೆ ಜಮೀನಲ್ಲಿ ನಮ್ಮ ಚಪ್ಪಲಿಗಳನ್ನ ತೆಗೆದುಬಿಟ್ಟು ಬರಿಗಾಲಲ್ಲಿ ನಾವು ಓಡಾಡಿದಾಗ ಒಂಥರ ಮುಳ್ಳು ಚುಚ್ಚಿದ ಒಂದು ಅನುಭವ ನಮ್ಮ ಅಂಗಾಲಿಗೆ ಆಗುತ್ತೆ. ಈ ತರ ಆದಾಗ ಮಣ್ಣು ಕ್ಷಾರವಾಗಿದೆ ಅಂತ ಹೇಳ್ಬಿಟ್ಟು ಸೂಕ್ಷ್ಮವಾಗಿ ತಿಳ್ಕೊಳ್ಳಕ್ಕೆ ಸಾಧ್ಯತೆ ಇದೆ. ಅಕಸ್ಮಾತ್ ನೀರ್ ನಿಂತುಬಿಟ್ಟು ಮಣ್ಣಿನ ಜೇಡಿಯ ಅಂಶ ಜಾಸ್ತಿ ಇದ್ದು ಚೆನ್ನಾಗಿ ನೀರ್ ನಿಂತಿದ್ರೆ ಇಂತಹ ಒಂದು ಸಂದರ್ಭದಲ್ಲಿನೂ ಕೂಡ ಯಾವ್ರಿ ನಮ್ಮ ಅಂಗಾಲಿಗೆ ಆಗುತ್ತೆ. ಈ ತರ ಆದಾಗ ಮಣ್ಣು ಕ್ಷಾರವಾಗಿದೆ ಅಂತ ಹೇಳ್ಬಿಟ್ಟು ಸೂಕ್ಷ್ಮವಾಗಿ ತಿಳ್ಕೊಳ್ಳಕ್ಕೆ ಸಾಧ್ಯತೆ ಇದೆ. ಅಕಸ್ಮಾತ್ ನೀರ್ ನಿಂತುಬಿಟ್ಟು ಮಣ್ಣಿನ ಜೇಡಿಯ ಅಂಶ ಜಾಸ್ತಿ ಇದ್ದು ಚೆನ್ನಾಗಿ ನೀರ್ ನಿಂತಿದ್ರೆ ಇಂತಹ ಒಂದು ಸಂದರ್ಭದಲ್ಲಿನೂ ಕೂಡ ಕೊಳ್ಳಕ್ಕೆ ಸಾಧ್ಯತೆ ಇದೆ. ಅಕಸ್ಮಾತ್ ನೀರ್ ನಿಂತುಬಿಟ್ಟು ಮಣ್ಣಿನ ಜೇಡಿಯ ಅಂಶ ಜಾಸ್ತಿ ಇದ್ದು ಚೆನ್ನಾಗಿ ನೀರ್ ನಿಂತಿದ್ರೆ ಇಂತಹ ಒಂದು ಸಂದರ್ಭದಲ್ಲಿನೂ ಕೂಡ ಯಾವ ರೀತಿ ಆಗುತ್ತೆ ಅಂತಂತಂದ್ರೆ ನಾವು ಜಮೀನಲ್ಲಿ ಇಳಿದಾಗ ನಮ್ಮ ಕಾಲು ಸಿಕ್ಕೊಳ್ಳುತ್ತೆ, ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ ಚಪ್ಪಲಿಗಳನ್ನ ಕಳ್ಕೊಂಡಿರ್ತಕ್ಕಂಥದ್ದು, ಮತ್ತೆ ಅವ್ರನ್ನ ಬಿಡಿಸ್ಕೊಂಬರಲು ಹೋಗತಕ್ಕಂಥ ಜನಗಳು ಕೂಡ ಎಷ್ಟೋ ಜನ ಸಿಕ್ಕಾಕೊಂಡಿರ್ತಕ್ಕಂಥದ್ನ ನಾವು ನೋಡ್ತಾ ಇದ್ದೇವೆ. ಸೊ ಈ ರೀತಿ ಸ್ವಲ್ಪ ಭೂಮಿಯಲ್ಲಿ ಅಡ್ಡಾಡಿದಾಗ ಅಥವಾ ಜಮೀನಿನಲ್ಲಿ ಅಡ್ಡಾಡಿದಾಗ ಇಂತಹ ಒಂದು ಅನುಭವಗಳೇನಾದ್ರೂ ನೀವು ನೋಡಿದಾಗ ಓ ಇದು ಮಣ್ಣು ಕ್ಷಾರವಾಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೋಬೇಕಾಗುತ್ತೆ. ವೈಜ್ಞಾನಿಕವಾಗಿ ನಾವು ಮಣ್ಣು ಕ್ಷಾರವಾಗಿದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ನ ನಾವು ತಿಳ್ಕೋಬೇಕಪ್ಪ ಅಂತಂದ್ರೆ ಮಣ್ಣು ಸಂಗ್ರಹಣೆಯನ್ನ ಮಾಡಿಬಿಟ್ಟು ಮಣ್ಣಿನಲ್ಲಿ ರಸಸಾರವನ್ನ ಪರೀಕ್ಷೆಯನ್ನ ಮಾಡಬೇಕಾಗುತ್ತೆ. ರಸಸಾರ ಪರೀಕ್ಷೆ ಮಾಡಿದಾಗ ಅದು 8.5ಕ್ಕಿಂತ ರಸಸಾರ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಅದನ್ನ ನಾವು ಕ್ಷಾರ ಮಣ್ಣು ಅಂತ ಕರಿತೀವಿ. ಇನ್ನು ಇದು ಕ್ಷಾರವಾಗಿದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ನ ಕನ್ಫರ್ಮೇಶನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ವಿನಿಮಯ ಸೋಡಿಯಂ, ಎಕ್ಸ್ಚೇಂಜಬಲ್ ಸೋಡಿಯಂ ಅಂತಕ್ಕಂತ ಒಂದು ಪ್ಯಾರಾಮೀಟರ್ ಅನ್ನ ಅಂಶವನ್ನ ನಾವು ಕಂಡಿಡಿದ್ಬಿಟ್ಟು ಆ ಒಂದು ವಿನಿಮಯ ಸೋಡಿಯಂ 15%ಕ್ಕಿಂತ ಜಾಸ್ತಿ ಇದ್ದಾಗ ಆ ಮಣ್ಣು ಒಂದು ಒಂದು ಸೌಳು ಒಂದು ಉಪ್ಪು ಮಣ್ಣಾಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೋಬೇಕಾಗುತ್ತೆ. ಈ ಒಂದು ಉಪ್ಪು ಸೋಡಿಯಂ ಅಂತಕ್ಕಂತ ಒಂದು ಪ್ಯಾರಾಮೀಟರ್ ಅನ್ನ ಅಂಶವನ್ನ ನಾವು ಕಂಡಿಡಿದ್ಬಿಟ್ಟು ಆ ಒಂದು ವಿನಿಮಯ ಸೋಡಿಯಂ 15%ಕ್ಕಿಂತ ಜಾಸ್ತಿ ಇದ್ದಾಗ ಆ ಮಣ್ಣು ಒಂದು ಒಂದು ಸೌಳು ಒಂದು ಉಪ್ಪು ಮಣ್ಣಾಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೋಬೇಕಾಗುತ್ತೆ. ಈ ಒಂದು ಉಪ್ಪು ಮಣ್ಣಿನಲ್ಲಿ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಲವಣಗಳ ಅಂಶ ಕಡಿಮೆ ಇರುತ್ತೆ. ಇದು 4.4 ಡೆಸಿಸೈಮನ್ ಪರ್ ಮೀಟರ್ಗಿಂತ ಕಡಿಮೆ ಇರುತ್ತೆ. ಇಂತಹ ಒಂದು ಪ್ಯಾರಾಮೀಟರ್ಗಳನ್ನ ರಸಸಾರ, ಲವಣಾಂಶ ಮತ್ತು ವಿನಿಮಯ ಸೋಡಿಯಂ ಅನ್ನ ಕಂಡಿಡಿದ್ಬಿಟ್ಟು ಅವು ಕಡಿಮೆ ಇದಾವ ಜಾಸ್ತಿ ಇದಾವ ಅಂತಕ್ಕಂಥದ್ನ ತಿಳ್ಕೊಂಡು ನಂತರದ ದಿನಗಳಲ್ಲಿ ಆ ಮಣ್ಣು ಕ್ಷಾರವಾಗಿದೆ ಅಥವಾ ಉಪ್ಪಾಗಿದೆ ಅಂತಕ್ಕಂಥ ಮಾಹಿತಿಯನ್ನ ವೈಜ್ಞಾನಿಕವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ಕ್ಷಾರ ನೀರಿನ ನಿರ್ವಹಣೆ ಹೇಗ್ ಮಾಡಬೇಕು ಡಾಕ್ಟರ್? ಈಗ ಸಾಮಾನ್ಯವಾಗಿ ಒಂದು ಒಣಭೂಮಿ ಪ್ರದೇಶ ಇದ್ದಾಗ ಒಣಭೂಮಿ ಪ್ರದೇಶದಲ್ಲಿ ಸೌಳನ್ನ ಸರಿಯಾಗಿ ನಿರ್ವಹಣೆಯನ್ನ ಮಾಡದೇ ಇದ್ರೆ ಸೌಳ ಇರತಕ್ಕಂಥದ್ದು ಕ್ಷಾರವಾಗಿ ಮಾರ್ಪಾಡಾಗುತ್ತೆ. ಸೊ ಈ ಕ್ಷಾರ ಮಣ್ಣುಗಳಲ್ಲಿ ಏನಾದ್ರೂ ಬೋರ್ವೆಲ್ಗಳು ಅಥವಾ ಬಾವಿಗಳನ್ನ ತೆಗೆದಾಗ ಆ ಒಂದು ಕ್ಷಾರತೆ ಜಾಸ್ತಿ ಇರೋದ್ರಿಂದ ನೀರು ಕೂಡ ಕ್ಷಾರ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿದೆ. ಇಂತಹ ಒಂದು ಕ್ಷಾರಯುಕ್ತ ನೀರಿದ್ದಾಗ ಈ ನೀರನ್ನ ನಾವು ನೇರವಾಗಿ ನೀರಾವರಿಗೆ ಬೆಳೆಗಳಿಗೆ ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ಆದ ಕಾರಣ ಏನ್ ಮಾಡ್ಬೇಕು, ಮಣ್ಣಿಗೆ ನಾವು ಜಿಪ್ಸಮ್ ಅನ್ನ ಸೇರಿಸಬೇಕಾಗುತ್ತೆ. ಮಣ್ಣು ಪರೀಕ್ಷೆಯನ್ನ ಮಾಡಿ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಸೋಡಿಯಂ ಅಂಶವನ್ನ ಕಡಿಮೆ ಮಾಡಲಿಕ್ಕೆ ಜಿಪ್ಸಮ್ ಅಂಶವನ್ನ ಎಷ್ಟು ಹಾಕ್ಬೇಕು ಅಂತಕ್ಕಂಥದ್ನ ನಿಖರವಾಗಿರ್ತಕ್ಕಂತ ಮಾಹಿತಿಯನ್ನ ವಿಜ್ಞಾನಿಗಳಿಂದ ತೆಗೆದುಕೊಂಡ ನಂತರ ನಾವು ಜಿಪ್ಸಮ್ ಅನ್ನ ಹಾಕಿ ನಂತರ ಕ್ಷಾರ ನೀರನ್ನ ನೀರಾವರಿಯನ್ನ ಮಾಡಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗುವುದಿಲ್ಲ. ಇದು ಒಂದು ಪರಿಹಾರ. ಎರಡನೇ ಪರಿಹಾರ ಅಂತಂದ್ರೆ ಈಗ ನಾವು ಕ್ಷಾರಯುಕ್ತ ನೀರನ್ನ ಒಂದು ಉತ್ತಮ ಗುಣಮಟ್ಟದ ನೀರು ಅಥವಾ ಮಳೆ ನೀರಿಗೆ ಮಿಶ್ರಣವನ್ನು ಮಾಡಿ ಕೂಡ ನಾವು ಉಪಯೋಗವನ್ನ ಮಾಡೋದ್ರಿಂದ ನೀರಿನಲ್ಲಿರ್ತಕ್ಕಂಥ ಕ್ಷಾರತೆಯನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮೂರನೇ ಅಂಶ ಅಂತಂದ್ರೆ ನೀರಿನಲ್ಲಿರ್ತಕ್ಕಂಥ ಕ್ಷಾರತೆಯನ್ನ ಕಡಿಮೆ ಮಾಡಬೇಕಾದ್ರೆ ನಾವು ಈ ಬೋರ್ವೆಲಿಂದ ಬರತಕ್ಕಂಥ ನೀರು ಜಿಪ್ಸಮ್ ಬೆಡ್ಗಳ ಮುಖಾಂತರ ಪಾಸ್ ಮಾಡಬೇಕು. ಜಿಪ್ಸಮ್ ಬೆಡ್ ಅಂತಂದ್ರೆ ಜಿಪ್ಸಮ್ ಚೀಲಗಳು ಸುಮಾರು 8 ಮಾಡಬೇಕು. ಜಿಪ್ಸಮ್ ಬೆಡ್ ಅಂತಂದ್ರೆ ಜಿಪ್ಸಮ್ ಚೀಲಗಳು ಸುಮಾರು 8ರಿಂದ 10 ಚೀಲಗಳನ್ನ ಎಲ್ಲಿ ನೀರು ಬರುತ್ತೋ ಆ ನೀರು ಬರತಕ್ಕಂಥ ಸ್ಥಳದಲ್ಲಿ ಇಟ್ಟರೆ ಆ ಒಂದು ನೀರು ಜಿಪ್ಸಮ್ ಬೆಡ್ ಅಥವಾ ಜಿಪ್ಸಮ್ ಚೀಲಗಳ ಮುಖಾಂತರ ಹರಿದು ಬಂದಾಗ ಸ್ವಲ್ಪ ಮಟ್ಟಿಗೆ ಕ್ಷಾರತೆ ಕಡಿಮೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಬೆಳೆಗಳಿಗೆ ಹೆಚ್ಚು ಹಾನಿಕರ ಆಗುವುದಿಲ್ಲ. ರೈತರು ಸಂದರ್ಭಕ್ಕೆ ತಕ್ಕಂತೆ ವೈಜ್ಞಾನಿಕ ಮಾಹಿತಿಯನ್ನ ತಿಳ್ಕೊಂಡು ಜಿಪ್ಸಮ್ ಅನ್ನ ಬೆರೆಸಬೇಕಾ ಅಥವಾ ಜಿಪ್ಸಮ್ ಬೆಡ್ಗಳನ್ನ ಹಾಕ್ಬೇಕಾ, ಮಣ್ಣಿಗೆ ಜಿಪ್ಸಮ್ ಅನ್ನ ಹಾಕಿ ನೀರಾವರಿಯನ್ನ ಮಾಡ್ಬೇಕಾ ಅಂತಕ್ಕಂಥದ್ನ ಹಾಕಿ ನೀರಾವರಿಯನ್ನ ಮಾಡ್ಬೇಕಾ ಅಂತಕ್ಕಂಥದ್ನ ವೈಜ್ಞಾನಿಕವಾಗಿ ತಜ್ಞರ ಜೊತೆ ನಾವು ತಿಳ್ಕೊಂಡು ಮುಂದುವರೆದಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿಯಾಗಿರತಕ್ಕಂಥ ಬೆಳೆ ಹಾನಿ ಅಥವಾ ಒಂದು ಇಳುವರಿಯಲ್ಲಿ ಹೆಚ್ಚು ಕಮ್ಮಿ ಆಗುದಿಲ್ಲ. ಓಕೆ ಸರ್, ಈಗ ಬಹಳ ಮುಖ್ಯವಾಗಿ ತಿಳ್ಕೊಂಡು ಮುಂದುವರೆದಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿಯಾಗಿರತಕ್ಕಂಥ ಬೆಳೆ ಹಾನಿ ಅಥವಾ ಒಂದು ಇಳುವರಿಯಲ್ಲಿ ಹೆಚ್ಚು ಕಮ್ಮಿ ಆಗುದಿಲ್ಲ. ಓಕೆ ಸರ್, ಈಗ ಬಹಳ ಮುಖ್ಯವಾಗಿ ಈ ಕ್ಷಾರ ಮಣ್ಣುಗಳನ್ನ ಅದರ ಸುಧಾರಣೆ ಹೇಗೆ ಮಾಡಬೇಕು, ಅದರ ಕ್ರಮಗಳ ಬಗ್ಗೆ ತಿಳಿಸ್ಕೊಡಿ ನಮ್ಮ ರೈತರಿಗೆ. ಓಕೆ, ಈ ಕ್ಷಾರ ಇಳುವರಿಯಲ್ಲಿ ಹೆಚ್ಚು ಕಮ್ಮಿ ಆಗುದಿಲ್ಲ. ಓಕೆ ಸರ್, ಈಗ ಬಹಳ ಮುಖ್ಯವಾಗಿ ಈ ಕ್ಷಾರ ಮಣ್ಣುಗಳನ್ನ ಅದರ ಸುಧಾರಣೆ ಹೇಗೆ ಮಾಡಬೇಕು, ಅದರ ಕ್ರಮಗಳ ಬಗ್ಗೆ ತಿಳಿಸ್ಕೊಡಿ ನಮ್ಮ ರೈತರಿಗೆ. ಓಕೆ, ಈ ಕ್ಷಾರ ಮಣ್ಣುಗಳ ನಿರ್ವಹಣೆ ಸ್ವಲ್ಪ ಕಷ್ಟ ಇರುತ್ತೆ. ಅಂದ್ರೆ ಸವಳು ಮಣ್ಣಿಗಿಂತ ಸುಧಾರಣೆ ಹೇಗೆ ಮಾಡಬೇಕು, ಅದರ ಕ್ರಮಗಳ ಬಗ್ಗೆ ತಿಳಿಸಿಕೊಡಿ ನಮ್ಮ ರೈತರಿಗೆ. ಓಕೆ, ಈ ಕ್ಷಾರ ಮಣ್ಣುಗಳ ನಿರ್ವಹಣೆ ಸ್ವಲ್ಪ ಕಷ್ಟ ಇರುತ್ತೆ. ಅಂದ್ರೆ ಸವಳು ಮಣ್ಣಿಗಿಂತ ಸ್ವಲ್ಪ ಕಷ್ಟ ಅಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಸೋಡಿಯಂ ಅಮ್ಲ ಸ್ವಲ್ಪ ಕಷ್ಟ ಇರುತ್ತೆ. ಅಂದ್ರೆ ಸವಳು ಮಣ್ಣಿಗಿಂತ ಸ್ವಲ್ಪ ಕಷ್ಟ ಅಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಸೋಡಿಯಂ ಅಂಶವನ್ನ ನಾವು ವಿನಿಮಯ ಮಾಡಬೇಕಾಗುತ್ತೆ. ಕ್ಯಾಲ್ಸಿಯಂ ಅನ್ನ ಯೂಸ್ ಮಾಡಿ ನಾವು ಅದನ್ನ ವಿನಿಮಯ ಮಾಡಿ ಅಥವಾ ತೆಗೆದು ಹಾಕ್ಬೇಕಾಗುತ್ತೆ. ಆದ್ರಿಂದ ನಾವು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಸೋಡಿಯಂ ಅಂಶವನ್ನ ತಿಳಿದುಕೊಂಡು ಆ ಸೋಡಿಯಂ ಅಂಶವನ್ನ ಎಷ್ಟು ಕಡಿಮೆ ಮಾಡಬಹುದು ಅಂತಕ್ಕಂಥದ್ನ ವೈಜ್ಞಾನಿಕವಾಗಿ ತಿಳ್ಕೊಂಡು ನಾವು ಜಿಪ್ಸಮ್ ಬಳಕೆಯನ್ನ ಮಾಡಬೇಕಾಗುತ್ತೆ. ಅಂದ್ರೆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಜಿಪ್ಸಮ್ ಅನ್ನ ಬಳಸ್ತಕ್ಕಂಥದ್ದು ಮೊತ್ತ ಮೊದಲನೇದಾಗಿ ನಿರ್ವಹಣೆ ಕ್ರಮ, ಇದು ಒಂದು ಮಾಡಬೇಕಾಗುತ್ತೆ. ಎರಡನೇದಾಗಿ ನಾವು ಸಾವಯವ ಗೊಬ್ಬರಗಳಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ, ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಜಿಪ್ಸಮ್ ಅನ್ನ ಬಳಸ್ತಕ್ಕಂಥದ್ದು ಮೊತ್ತ ಮೊದಲನೇದಾಗಿ ನಿರ್ವಹಣೆ ಕ್ರಮ, ಇದು ಒಂದು ಮಾಡಬೇಕಾಗುತ್ತೆ. ಎರಡನೇದಾಗಿ ನಾವು ಸಾವಯವ ಗೊಬ್ಬರಗಳಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ, ತಿಪ್ಪೆ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್ ನಿರ್ವಹಣೆ ಕ್ರಮ, ಇದು ಒಂದು ಮಾಡಬೇಕಾಗುತ್ತೆ. ಎರಡನೇದಾಗಿ ನಾವು ಸಾವಯವ ಗೊಬ್ಬರಗಳಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ, ತಿಪ್ಪೆ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್ ಎರೆ ಗೊಬ್ಬರವನ್ನ ನಾವು ಉಪಯೋಗವನ್ನ ಮಾಡೋದ್ರಿಂದ ಕ್ಷಾರತೆಯನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಕೊಟ್ಟಿಗೆ ಗೊಬ್ಬರ, ತಿಪ್ಪೆ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್ ಎರೆ ಗೊಬ್ಬರವನ್ನ ನಾವು ಉಪಯೋಗವನ್ನ ಮಾಡೋದ್ರಿಂದ ಕ್ಷಾರತೆಯನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮೂರನೇದಾಗಿ ಈ ಬೇಸಿಗೆ ಕಾಲದಲ್ಲಿ ಮೇ ಜೂನ್ ತಿಂಗಳಲ್ಲಿ ನಾವು ಹಸಿರೆಲೆ ಗೊಬ್ಬರಗಳಾಗಿರ್ತಕ್ಕಂಥ ಡಯಾಂಚ, ಬಿಳ್ಳೆ ಪೆಸರು ಅಥವಾ ಒಂದು ಸೆಣಬನ್ನ ಅಥವಾ ಒಂದು ಗೊಬ್ಬರದ ಗಿಡವನ್ನ ಬೆಳಿಬಹುದು. ಬೆಳೆದ್ಬಿಟ್ಟು ಆ ಕಟಾವು ಮಾಡಿ ಹೂ ಬರೋದಕ್ಕಿಂತ ಮುಂಚಿತವಾಗಿ ಕಟಾವನ್ನ ಮಾಡಿ ಭೂಮಿಗೆ ಮುಗ್ಗುಡಿತಕ್ಕಂಥದ್ದು ಅಥವಾ ಭೂಮಿಗೆ ಸೇರಿಸ್ತಕ್ಕಂಥ ವ್ಯವಸ್ಥೆಯನ್ನ ರೋಟೋವೇಟರ್ ಮುಖಾಂತರ ಮಾಡಿದ್ದಲ್ಲಿ ಖಂಡಿತವಾಗಲೂ ಕೂಡ ಕ್ಷಾರತೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇಂತಹ ಒಂದು ಸೂಕ್ಷ್ಮವಾಗಿರತಕ್ಕಂಥ ಕೆಲವು ಪದ್ಧತಿಗಳನ್ನ, ಕೆಲವು ತಾಂತ್ರಿಕತೆಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ಖಂಡಿತವಾಗಲೂ ಕೂಡ ಕ್ಷಾರತೆಯನ್ನ ಕಡಿಮೆ ಮಾಡಬಹುದು. ಬಹಳಷ್ಟು ಜನ ರೈತರು ಬೇಸಿಗೆ ಕಾಲದಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ಬೆಳೆಯೋದಿಲ್ಲ. ನಮ್ಮ ಕೃಷಿ ಇಲಾಖೆಯವರು ಡಯಾಂಚ ಮತ್ತೆ ಬಿಳ್ಳೆ ಪೆಸರು ಅಂತಕ್ಕಂಥ ಹಸಿರೆಲೆ ಗೊಬ್ಬರಗಳ ಬೀಜಗಳನ್ನ ಸಬ್ಸಿಡಿ ಮುಖಾಂತರ ರೈತರಿಗೆ ಕೊಡ್ತಾ ಇರ್ತಾರೆ. ರೈತರು ಇದರ ಒಂದು ಮಾಹಿತಿಯನ್ನ ತಿಳ್ಕೊಂಡು ಒಂದು ಅನುಕೂಲತೆಯನ್ನ ಪಡ್ಕೊಂಡು ಅವನ್ನ ಒಂದು ತಮ್ಮ ಕ್ಷಾರ ಭೂಮಿಗೆ ಹಾಕಿದ್ದೇ ಆದ್ರೆ ಖಂಡಿತವಾಗಲೂ ಕೂಡ ಆ ಒಂದು ಕ್ಷಾರತೆಯನ್ನ, ಮಣ್ಣಿನಲ್ಲಿರತಕ್ಕಂಥ ಕ್ಷಾರತೆಯನ್ನ ಸರಿಪಡಿಸಿ ಒಂದು ಸಾಮಾನ್ಯ ಮಣ್ಣಿಗೆ ಪರಿವರ್ತನೆಯನ್ನ ಮಾಡಿಬಿಟ್ಟು ನಂತರ ದಿನಗಳಲ್ಲಿ ಉತ್ತಮ ಇಳುವರಿಯನ್ನ ಪಡೆಯಲಿಕ್ಕೆ ಸಾಧ್ಯತೆ ಇರುತ್ತೆ. ಸರ್, ಇದೆಲ್ಲ ಆಗೋದಿಲ್ಲ, ನಮ್ಗೆ ಬೇರೆ ಏನಾದ್ರೂ ಪರಿಹಾರವನ್ನ ಕೊಡ್ರಿ, ಪರಿಹಾರವನ್ನ ಬೇರೆ ಯಾವ್ದಾದ್ರು ಬೆಳೆಯನ್ನ ಬೆಳಿಲಿಕ್ಕೆ ಸಾಧ್ಯತೆ ಇದೆಯಾ ಅಂತಕ್ಕಂಥದ್ನ ನಾವು ನೋಡಿದಾಗ ಕ್ಷಾರ ಸಹಿಷ್ಣುತೆ ಇರತಕ್ಕಂಥ ಬೆಳೆಗಳನ್ನ ನಾವು ಬೆಳಿಬೇಕಾಗತ್ತೆ. ಸಾಮಾನ್ಯವಾಗಿ ಕ್ಷಾರ ಸಹಿಷ್ಣೆ ಹೊಂದಿರತಕ್ಕಂಥ ಬೆಳೆಗಳಂತಂದ್ರೆ ಗೋಧಿ, ಕುಸುಬೆ, ಹತ್ತಿ ಇಂತಹ ಒಂದು ಕೆಲವು ಬೆಳೆಗಳನ್ನ ಬೆಳೆದ್ರೆ ಇವೆಲ್ಲವೂ ಬೆಳೆಗಳು ಕ್ಷಾರವನ್ನ ಇಷ್ಟಪಡ್ತವೆ. ಕ್ಷಾರವನ್ನ ಇಷ್ಟಪಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾವು ಇಳುವರಿಯನ್ನ ಹೆಚ್ಚು ಪಡಲಿಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ರೈತರು ಒಂದೇ ಕ್ರಮವನ್ನ ಪಾಲಿಸ್ತಕ್ಕಂಥದ್ದಲ್ಲ. ಈ ಒಂದು ಕ್ಷಾರತೆಯನ್ನ ಕಡಿಮೆ ಮಾಡಬೇಕಾದ್ರೆ ಜಿಪ್ಸಮ್ ಬಳಕೆಯನ್ನ ಮಾಡ್ಬೇಕು, ಬಸಿಗಾಲುವೆಗಳನ್ನ ಮಾಡಬೇಕು, ಅದ್ರ ಜೊತೆಗೆ ನೀರಿನ ನಿರ್ವಹಣೆಯನ್ನ ಮಾಡಬೇಕು, ಅದರ ಜೊತೆಗೆ ನಾವು ಕ್ಷಾರ ಸಹಿಷ್ಣುತೆ ಇರತಕ್ಕಂತ ಬೆಳೆಗಳ ತಾಂತ್ರಿಕತೆಗಳನ್ನ ಅಳವಡಿಸಿಕೊಂಡು ಬೆಳೆದಿದ್ದೇ ಆದ್ರೆ ಖಂಡಿತವಾಗಲೂ ಕೂಡ ಮಣ್ಣಿನಲ್ಲಿರ್ತಕ್ಕಂತ ಕ್ಷಾರತೆಯನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಡಾಕ್ಟರ್, ಈಗ ನಮಗೆ ಸವಳು ಜೋಳು ಮಣ್ಣಿನ ಬಗ್ಗೆ ಹೇಳಿದ್ರಿ, ಹೌದು ಆಮೇಲೆ ಕ್ಷಾರ ಮಣ್ಣಿನ ಬಗ್ಗೆ ಹೇಳಿದ್ರಿ, ಹೌದು ಮತ್ತೊಂದು ನೀವು ಮಣ್ಣಿನ ಸಮಸ್ಯಾತ್ಮಕ ಮಣ್ಣಿನ ಬಗ್ಗೆ ಹೇಳಿದ್ರಿ, ಹುಳಿ ಮಣ್ಣು ಅಂತ ಹೇಳಿ. ಈ ಹುಳಿ ಹೌದು. ಮಣ್ಣುಗಳಂದ್ರೇನು, ಹಾಗೂ ಈ ಹುಳಿ ಈಗ ಮಣ್ಣುಗಳು ಹೇಗೆ ಉತ್ಪತ್ತಿ ಆಗ್ತವೆ? ಈಗ ಹುಳಿ ಮಣ್ಣುಗಳು, ಹುಳಿ ಮಣ್ಣುಗಳನ್ನ ಇಂಗ್ಲಿಷ್ ನಲ್ಲಿ ಆಸಿಡ್ ಸಾಯಿಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇವು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರೋದಿಲ್ಲ. ಎಲ್ಲಿ ಹೆಚ್ಚು ಮಳೆ ಆಗುತ್ತೋ, ಈಗ ಸಾಮಾನ್ಯವಾಗಿ ಕೊಡಗು, ಚಿಕ್ಕಮಂಗಳೂರು ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗ್ತಕ್ಕಂಥದ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ನಿರಂತರವಾಗಿ ಒಂದು ವರ್ಷಕ್ಕೆ 2500 ರಿಂದ 3000 ಮಿಲಿಮೀಟರ್ ಮೇಲ್ಪಟ್ಟು ಕಂಟಿನ್ಯೂಸ್ ಆಗಿ ಮಳೆ ಎಲ್ಲಾಗುತ್ತೋ ಬಹಳ ವರ್ಷಗಳಿಂದ ಆದ ನಂತರ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಬೇಸಸ್ಸುಗಳು ಅಂದ್ರೆ ಲವಣಾಂಶಗಳು ಏನಾಗ್ತವೆ, ನೀರಿನಲ್ಲಿ ಕರಗಿಬಿಟ್ಟು ಮಣ್ಣಿನ ಕೆಳಗಡೆ ಇಳಿದೋಗ್ಬಿಡ್ತವೆ. ಮಣ್ಣಿನ ಕೆಳಗಡೆ ಲವಣಾಂಶಗಳು ಇಳಿದೋದಾಗ ಮಣ್ಣಿನಲ್ಲಿ ಕೇವಲ ಐರನ್ನು, ಮ್ಯಾಂಗನೀಸು, ಅಲ್ಯೂಮಿನಿಯಮ್ಮು ಹೆಚ್ಚಾಗಿ ಕಂಡು ಬರುತ್ತೆ. ಈ ರೀತಿ ಮಣ್ಣಿನಲ್ಲಿರ್ತಕ್ಕಂಥ ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು, ಸೋಡಿಯಂ ಅಂಶಗಳು ಭೂಮಿಯ ಕೆಳಗಡೆ ಹೋದಾಗ ಭೂಮಿಯಲ್ಲಿ ಕಬ್ಬಿಣದ ಅಂಶ, ಮ್ಯಾಂಗನೀಸ್ ಅಂಶ, ಅಲ್ಯೂಮಿನಿಯಂ ಅಂಶ ಜಾಸ್ತಿ ಆದಾಗ ಮಣ್ಣು ಏನಾಗುತ್ತೆ, ಕಂದು ಬಣ್ಣಕ್ಕೆ ತಿರುಗೋದು, ಆಮೇಲೆ ಎಲ್ಲೋ ಹಳದಿ ಬಣ್ಣಕ್ಕೆ ತಿರುಗೋದು, ನಂತರದ ದಿನಗಳಲ್ಲಿ ಕೆಂಪು ಬಣ್ಣಕ್ಕೆ ತಿರುಗತಕ್ಕಂಥದ್ನ ನಾವು ಸಾಮಾನ್ಯವಾಗಿ ಈ ಚಿಕ್ಕಮಗಳೂರು, ಕೊಡಗು ಪ್ರದೇಶಗಳಲ್ಲಿ ನಾವು ನೋಡ್ತೇವೆ. ಈ ಒಂದು ಉಳಿ ಮಣ್ಣುಗಳು ಹೆಚ್ಚು ಮಳೆ ಬೀಳತಕ್ಕಂತ ಪ್ರದೇಶಗಳಲ್ಲಿ ಆಗ್ತವೆ. ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿನೂ ಕೂಡ, ಅರುಣಾಚಲ ಪ್ರದೇಶ ಇರ್ಬೋದು, ಹಿಮಾಚಲ ಪ್ರದೇಶ ಇರ್ಬೋದು, ಇಲ್ಲೆಲ್ಲ ಮಳೆ ಜಾಸ್ತಿ, ಸಿಕ್ಕಿಮ್ಮು ಇಲ್ಲೆಲ್ಲ ಮಳೆ ಜಾಸ್ತಿ, ಇಂತಹ ಒಂದು ಪ್ರದೇಶಗಳಲ್ಲಿ ಜಾಸ್ತಿ ಕಾಣ್ತೇವೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೊಡಗು, ಚಿಕ್ಕಮಗಳೂರು, ಹಾಸನದ ಕೆಲವು ಭಾಗಗಳಲ್ಲಿ ನಾವು ಉಳಿ ಮಣ್ಣುಗಳನ್ನ ಹೆಚ್ಚು ಹೆಚ್ಚಾಗಿ ನಾವು ಕಾಣ್ತೇವೆ ಅಂದ್ರೆ ತಪ್ಪಾಗಲ್ಲ. ಓಹೋ, ಈ ಹುಳಿ ಮಣ್ಣುಗಳ ಸುಧಾರಣೆ ಕ್ರಮಗಳ ಬಗ್ಗೆ ಒಂದಿಷ್ಟು ಮಾಹಿತಿ. ಈ ಒಂದು ಉಳಿ ಮಣ್ಣನ್ನ ನಾವು ಸುಧಾರಣೆ ಮಾಡಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನಾವು ಸುಣ್ಣವನ್ನ ಕೊಡಬೇಕಾಗುತ್ತೆ. ಯಾಕಂದ್ರೆ ಮಣ್ಣಿನಲ್ಲಿ ಏನಿದೆ, ಒಂದು ಉಳಿ ಅಂಶವಾಗಿರ್ತಕ್ಕಂಥ ಐರನ್ನು, ಮ್ಯಾಂಗನೀಸು ಮತ್ತು ಅಲ್ಯೂಮಿನಿಯಂ ಅಂಶವಾಗಿರ್ತಕ್ಕಂಥ ಐರನ್ನು, ಮ್ಯಾಂಗನೀಸು ಮತ್ತು ಅಲ್ಯೂಮಿನಿಯಂ ಅಂತಕ್ಕಂಥ ಅಂಶಗಳನ್ನ ತೆಗೆದು ಹಾಕ್ಬೇಕು ಅಂತಂದ್ರೆ ನಾವು ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಕ್ಯಾಲ್ಸಿಯಂ ಕಾರ್ಬನೇಟ್ ಅಂತಕ್ಕಂಥ ಸುಧಾರಕಗಳನ್ನ ನಾವು ಮಣ್ಣಿಗೆ ಸೇರಿಸಬೇಕಾಗತ್ತೆ. ನಮ್ಮ ಒಂದು ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಕಾರ್ಬನೇಟ್ ಅಂಶ ಅಂತಕ್ಕಂಥದ್ದು ಸಿಗ್ತಾ ಇದೆ. ಈ ಕ್ಯಾಲ್ಸಿಯಂ ಕಾರ್ಬನೇಟ್ ಅಂತಂದ್ರೆ ಅಗ್ರಿಕಲ್ಚರಲ್ ಲೈಮ್ ಅಂತ ಕರಿತೀವಿ, ಕೃಷಿ ಸುಣ್ಣ ಅಂತ ಕರಿತೀವಿ. 1 ಎಕರೆಗೆ 1 ಟನ್ನಷ್ಟು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನಾವು ಉಪಯೋಗವನ್ನ ಮಾಡಿದ್ದೇ ಆದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಉಳಿಯ ಅಂಶವಾಗಿರ್ತಕ್ಕಂಥ ಐರನ್ನು, ಮ್ಯಾಂಗನೀಸು ಮತ್ತು ಅಲ್ಯೂಮಿನಿಯಂ ಅನ್ನ ಕಡಿಮೆ ಮಾಡಿ ಮಣ್ಣಿನಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂಶವನ್ನ ಹೆಚ್ಚಾಗುತ್ತೆ. ನಂತರ ಉಳಿ ಮಣ್ಣುಗಳು ಸಾಮಾನ್ಯ ಮಣ್ಣುಗಳಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಆದ ಕಾರಣ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಕ್ಯಾಲ್ಸಿಯಂ ಕಾರ್ಬನೇಟ್ ಅಥವಾ ಅಗ್ರಿಕಲ್ಚರಲ್ ಲೈಮ್ ಅಥವಾ ಕೃಷಿ ಸುಣ್ಣವನ್ನ ರೈತರು ಹೊಲಗಳಿಗೆ ಆ ಒಂದು ಉಳಿ ಮಣ್ಣುಗಳಿಗೆ ಉಪಯೋಗವನ್ನ ಮಾಡಿದ್ರೆ ಉಳಿಯ ಅಂಶ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಈಗ ರವಿ ಸರ್ ಅವರೇ, ಈಗ ಬಹಳ ಮುಖ್ಯವಾಗಿ ಈ ಕ್ಷಾರ ಮಣ್ಣು ಆಗುವುದಕ್ಕೆ, ಸವಳು ಜವಳು ಮಣ್ಣು ಆಗುವುದಕ್ಕೆ, ಹುಳಿ ಮಣ್ಣು ಆಗುವುದಕ್ಕೆ ಏನಾದ್ರೂ ಆಗ್ತಾ ಇದೆಯಾ? ಡೆಫಿನೆಟ್ಲಿ ಆಗ್ತಾ ಇದೆ. ಈಗ ನಿಸರ್ಗದಲ್ಲಿ ಆಗ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಿಸರ್ಗದ ಕಾರಣಗಳನ್ನ ನಾವು ನೋಡಿದಾಗ ನಿಸರ್ಗದ ಅಂದ್ರೆ ಮಣ್ಣಿನಲ್ಲಿ ಏನಾದರೂ ಸವಳು ಅಥವಾ ಕ್ಷಾರವನ್ನು ಹೊಂದಿರತಕ್ಕಂಥ ಖನಿಜಾಂಶಗಳು, ಈಗ ಕ್ಯಾಲ್ಸಿಯಂ ಕಾರ್ಬನೇಟ್ ಇರ್ಬೋದು, ಕ್ಯಾಲ್ಸಿಯಂ ಆಕ್ಸೈಡ್ ಇರ್ಬೋದು, ಡೋಲಮೈಟ್ ಇರ್ಬೋದು, ಮ್ಯಾಗ್ನಸೈಟ್ ಇರ್ಬೋದು, ಇಂತಹ ಒಂದು ಒಂದು ಮಿನರಲ್ಸ್ ಅಥವಾ ಲೋಹಗಳು ಅಥವಾ ಖನಿಜಾಂಶಗಳು ಜಾಸ್ತಿ ಇದ್ದಾಗ ಅಂತಹ ಮಣ್ಣುಗಳು ಸವಳಾಗ್ತಕ್ಕಂಥದ್ನ ನಾವು ನೋಡ್ತೇವೆ. ಅದೇ ರೀತಿ ಸವಳಿನ ನಿರ್ವಹಣೆಯನ್ನ ಸರಿಯಾಗಿ ಮಾಡದೇ ಇದ್ರೆ ಸವಳಿರ್ತಕ್ಕಂಥದ್ದು ಕ್ಷಾರವಾಗ್ತಕ್ಕಂಥದ್ನ ನಾವು ನೋಡ್ತಾ ಇದ್ದೇವೆ. ಇದು ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಆಗ್ತಕ್ಕಂಥದ್ದು ಇದ್ದೇ ಇರುತ್ತೆ. ಸೊ ಈ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಭತ್ತವನ್ನ ನೀರನ್ನ ನಿಲ್ಲಿಸಿ ಬೆಳಿಬಾರದು. ಆದಷ್ಟು ನಾವು ನೀರಿಗೆ ನೇರ ಕೂರಿಗೆ ಬಿತ್ತನೆಯನ್ನ ಮಾಡೋದ್ರಿಂದ ಕ್ಷಾರದ ಅಂಶ ಕಡಿಮೆ ಆಗಿ ಉಪ್ಪಿನ ಅಂಶ ಕಡಿಮೆ ಆಗಿ ನಂತರದ ದಿನಗಳಲ್ಲಿ ಉತ್ತಮ ಇಳುವರಿಯನ್ನ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಸೊ ಇದು ಒಂದು ಅಂಶ. ಆಮೇಲೆ ಕೃತಕ ಅಂಶ ಅಂತಂದ್ರೆ ಈಗ ನಿರಂತರವಾಗಿ ನೀರನ್ನ ಬಿಡ್ತಕ್ಕಂಥದ್ದು, ನಿರಂತರವಾಗಿ ಭತ್ತವನ್ನ ಬೆಳಿತಕ್ಕಂಥದ್ದು, ನಿರಂತರವಾಗಿ ಕಬ್ಬನ್ನ ಬೆಳಿತಕ್ಕಂಥದ್ದು, ಈ ರೀತಿ ಮಾಡೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ನೀರಿನ ಮಟ್ಟ ಜಾಸ್ತಿ ಆಗ್ಬಿಟ್ಟು ನಮಗೆ ಒಂದಡಿಯಲ್ಲಿ ಭತ್ತವನ್ನ ಬೆಳಿತಕ್ಕಂಥದ್ದು, ನಿರಂತರವಾಗಿ ಕಬ್ಬನ್ನ ಬೆಳಿತಕ್ಕಂಥದ್ದು, ಈ ರೀತಿ ಮಾಡೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ನೀರಿನ ಮಟ್ಟ ಜಾಸ್ತಿ ಆಗ್ಬಿಟ್ಟು ನಮಗೆ ಒಂದಡಿಯಲ್ಲಿನೇ ನಮ್ಗೆ ನೀರು ಸಿಗ್ತಾ ಇರ್ತವೆ. ಆ ಒಂದು ನೀರು ಸಪ್ಪೆ ಇರ್ಬೋದು ಅಥವಾ ಕ್ಷಾರತೆ ಇರ್ಬೋದು, ಆ ನೀರನ್ನ ನಾವು ನೀರಾವರಿಗೆ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ನೀರಿನ ಮಟ್ಟವನ್ನ ನಾವು ಕಡಿಮೆ ಮಾಡಿಬಿಟ್ಟು ನಾವು ನಿರ್ವಹಣೆಯನ್ನ ಮಾಡಿಬಿಟ್ಟು ನಾವು ಮಾಡಿದ್ರೆ ಮಾತ್ರ ಉತ್ತಮ ಇಳುವರಿಯನ್ನ ಪಡೀಲಿಕ್ಕೆ ಸಾಧ್ಯತೆ ಇರುತ್ತೆ. ಎಲ್ಲೆಲ್ಲಿ ಹೆಚ್ಚು ಮಳೆ ಆಗ್ತಾ ಇದೆ ಅಂತಹ ಒಂದು ಪ್ರದೇಶಗಳಲ್ಲಿ ಸಾಮಾನ್ಯ ಮಣ್ಣುಗಳಲ್ಲಿ ನಾವು ಸುಣ್ಣವನ್ನ ಉಪಯೋಗವನ್ನ ಮಾಡೋದ್ರಿಂದ ಆ ಒಂದು ಉಳಿಯಾಗಿರ್ತಕ್ಕಂತಹ ಅಂಶವನ್ನ ನಾವು ನಾರ್ಮಲ್ ಸ್ಥಿತಿ ಅಥವಾ ಒಂದು ಸಾಮಾನ್ಯ ಸ್ಥಿತಿಗೆ ತರಲಿಕ್ಕೆ ನಾವು ಹೆಚ್ಚು ಅನುಕೂಲವನ್ನು ಮಾಡಿದಂತಾಗುತ್ತೆ. ಈಗ ನಿಮ್ಮ ಪ್ರಕಾರ ನಮ್ಮ ಕೊಪ್ಪಳ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ ಈ ವ್ಯಾಪ್ತಿ ಒಳಗಡೆಗೆ ಈ ಕ್ಷಾರ ಮಣ್ಣು, ಸವಳು ಜವಳಿ ಮಣ್ಣು, ಈ ಹುಳಿ ಮಣ್ಣುಗಳ ಕ್ಷೇತ್ರ ಎಷ್ಟಿದೆ? ಮೊದಲಿಗೂ ಇವಾಗೂ ಹೋಲಿಕೆ ಮಾಡಿದರೆ ಅದರ ಹೆಕ್ಟೇರ್ ಪ್ರಮಾಣ ಜಾಸ್ತಿ ಆಗ್ತಿದೆಯಾ ಹೇಗೆ? ಹೌದು, ವರ್ಷದಿಂದ ವರ್ಷಕ್ಕೆ ಈ ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಈ ಸವಳಿನ ಅಂಶ, ಜವಳಿನ ಅಂಶ, ಕ್ಷಾರತೆ ಅಂಶ ಜಾಸ್ತಿ ಆಗ್ತಾ ಇದೆ. ನಮ್ಮ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನೋಡಿದ್ರೆ ಸುಮಾರು 362,000 ನೀರಾವರಿ ಪ್ರದೇಶ ಇದೆ. 362,000 ನೀರಾವರಿ ಪ್ರದೇಶದಲ್ಲಿ ನಮಗೆ ಸವಳು ಜೌಳಾಗಿರ್ತಕ್ಕಂತ ಪ್ರದೇಶ ಈಗ 1,00,000 ಹೆಕ್ಟೇರ್ ಪ್ರದೇಶ ಇದೆ. ಅಂದ್ರೆ ಒಂದು ಆಲ್ಮೋಸ್ಟ್ 28% ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಣ್ಣು ಸವಳು ಜೌಳಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದಲ್ಲಿ, ಈಗ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶ ಅಂತಂದ್ರೆ ಭೀಮರಾಯನಗುಡಿ, ದೇವದುರ್ಗ, ಪಾರ್ಟ್ ಆಫ್ ರಾಯಚೂರು, ಈ ಒಂದು ಪ್ರದೇಶದಲ್ಲಿ ನಾವು ಕೃಷ್ಣಾ ಅಚ್ಚುಕಟ್ಟು ಪ್ರದೇಶ ಅಂತ ಹೇಳ್ತೀವಿ. ಈ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಒಟ್ಟು ನೀರಾವರಿ ಪ್ರದೇಶ 622,000 ಇದೆ. ಈ 622,000 ಪ್ರದೇಶದಲ್ಲಿ ಸವಳು ಜೌಳಾಗಿರ್ತಕ್ಕಂಥದ್ದು 62,000 ಹೆಕ್ಟೇರ್ ಪ್ರದೇಶ. ಸೊ ಇದು ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸ್ವಲ್ಪ ನೀರು ಸಪ್ಪೆ ಇದೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕಿಂತ. ಅಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಅಂಶ ಜಾಸ್ತಿ ಇರೋದ್ರಿಂದ ಈ ಸವಳು ಜೌಳಾಗ್ತಕ್ಕಂಥದ್ದು ದಿನ ದಿನಕ್ಕೆ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗೆಯೇ ಅಲ್ಲಿರ್ತಕ್ಕಂಥ ರೈತರು ಕೂಡ ನೀರು ಯಥೇಚ್ಛವಾಗಿ ದೊರೀತಾ ಇರೋದ್ರಿಂದ ನಿರಂತರವಾಗಿ ನೀರಾವರಿಯನ್ನ ಮಾಡತಕ್ಕಂಥದ್ದು, ನಿರಂತರವಾಗಿ ಕಬ್ಬನ್ನು ಬೆಳೀತಕ್ಕಂಥದ್ದು, ನಿರಂತರವಾಗಿ ಭತ್ತವನ್ನ ಜಾಸ್ತಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ಈ ಒಂದು ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಇದೇ ರೀತಿ ಮುಂದುವರಿತಪ್ಪ ಅಂತಂದ್ರೆ ಇನ್ನು 15-20 ವರ್ಷಗಳಲ್ಲಿ ಆ ಒಂದು ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಮರಳುಗಾಡನ್ನ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಮಣ್ಣು ಮರಳುಗಾಡು ಆಗ್ಬಾರ್ದು, ಉತ್ತಮ ಫಲವತ್ತತೆ ಇರಬೇಕು ಅಂತಂದ್ರೆ ನಾವು ವೈಜ್ಞಾನಿಕವಾಗಿ ಮಣ್ಣು ನಿರ್ವಹಣೆ, ನೀರು ನಿರ್ವಹಣೆ ಮತ್ತು ಬೆಳೆ ನಿರ್ವಹಣೆಯ ಬಗ್ಗೆ ಹೆಚ್ಚು ಹೆಚ್ಚು ನಾವು ಗಮನವನ್ನ ಹರಿಸ್ಬೇಕಾಗತ್ತೆ. ಇದಕ್ಕೆ ಸರ್ಕಾರವರು ಕೂಡ ಹೆಚ್ಚಿನ ಒಂದು ಗಮನವನ್ನ ಈಗಾಗಲೇ ಕೊಡ್ತಾ ಇದ್ದಾರೆ. ರೈತರು ಆ ಒಂದು ಎಚ್ಚರಿಕೆ ಕ್ರಮಗಳನ್ನ ಅನುಸರಿಸ್ತಾ ಇಲ್ಲ. ಯಾಕಂದ್ರೆ ಈ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ 8%-ಕ್ಕಿಂತ ಹೆಚ್ಚಿನ ಬೆಳೀತಾರೆ. ಅದೇ ರೀತಿ ಹಿಂಗಾರಿನಲ್ಲೂ ಕೂಡ 28% ಭತ್ತವನ್ನ ಬೆಳೀತಾ ಇದ್ದಾರೆ. ಇದೇ ರೀತಿ ಇನ್ನೂ 10 ವರ್ಷ ಅಥವಾ 15 ವರ್ಷ ಇದೇ ರೀತಿ ಮುಂದುವರಿತಪ್ಪ ಅಂದ್ರೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಮತ್ತೆ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಖಂಡಿತವಾಗ್ಲೂ ಕೂಡ ಫಲವತ್ತಾಗಿರ್ತಕ್ಕ ಇದೇ ರೀತಿ ಇನ್ನೂ 10 ವರ್ಷ ಅಥವಾ 15 ವರ್ಷ ಇದೇ ರೀತಿ ಮುಂದುವರಿತಪ್ಪ ಅಂದ್ರೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಮತ್ತೆ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಖಂಡಿತವಾಗ್ಲೂ ಕೂಡ ಫಲವತ್ತಾಗಿರ್ತಕ್ಕಂತ ಮಣ್ಣು ಸಮಸ್ಯೆಯಾಗಿ, ಸವಳು ಜೋಳಾಗಿ, ಕ್ಷಾರವಾಗಿ ಮುಂದಿನ ದಿವಸಗಳಲ್ಲಿ ನಮ್ಮ ಒಂದು ಮತ್ತೆ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಖಂಡಿತವಾಗ್ಲೂ ಕೂಡ ಫಲವತ್ತಾಗಿರ್ತಕ್ಕಂತ ಮಣ್ಣು ಸಮಸ್ಯೆಯಾಗಿ, ಸವಳು ಜೋಳಾಗಿ, ಕ್ಷಾರವಾಗಿ ಮುಂದಿನ ದಿವಸಗಳಲ್ಲಿ ನಮ್ಮ ಒಂದು ಪ್ರದೇಶ ರಾಜಸ್ಥಾನ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಈ ರೀತಿ ಆಗ್ಬಾರ್ದು ಅಂತಂದ್ರೆ ರೈತರು, ಅಧಿಕಾರಿಗಳು, ಸರ್ಕಾರದವರು ಎಲ್ಲರೂ ಕೂಡ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಣೆ ಮಾಡಬೇಕಾಗತ್ತೆ. ಯಾಕಂದ್ರೆ ನಮ್ಮ ಒಂದು ಜನಸಂಖ್ಯೆ ಇವತ್ತಿನ ದಿವಸ ಚೈನಾ ದೇಶಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಈ ಒಂದು ಜನಸಂಖ್ಯೆಗೆ ಆಹಾರದ ಭದ್ರತೆಯನ್ನ ನಾವು ಒದಗಿಸ್ಬೇಕಪ್ಪ ಅಂತಂದ್ರೆ ನಾವು ಏನು ಡಿಗ್ರೇಡ್ ಆಗಿದೆ ಒಂದು ಸವಳು ಜವಳಾಗಿರ್ತಕ್ಕಂತ ಮಣ್ಣನ್ನ ಮತ್ತೆ ನಾವು ಫಲವತ್ತಾಗಿರ್ತಕ್ಕಂತ ಮಣ್ಣನ್ನ ಮಾಡಿದ್ರೆ ಮಾತ್ರ ಮುಂದಿನ ದಿವಸಗಳಲ್ಲಿ ಆಹಾರ ಭದ್ರತೆಗೆ ಯಾವುದೇ ರೀತಿಯಾಗಿರ್ತಕ್ಕಂತ ತೊಂದರೆ ಆಗೋದಿಲ್ಲ. ಇಲ್ಲಾಂತಂದ್ರೆ ಮುಂದಿನ ದಿವಸಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ. ಅದು ಆಗ್ಬಾರ್ದು ಅಂತಕ್ಕಂತ ದೃಷ್ಟಿಯಿಂದ ಎಲ್ಲರೂ ಕೂಡ ನಾವು ಸಮಗ್ರವಾಗಿ ಕೆಲಸವನ್ನ ಮಾಡಬೇಕಾಗುತ್ತೆ. ಒಳ್ಳೆಯದು ಡಾಕ್ಟ್ರೆ, ತುಂಬ ಸಾಕಷ್ಟು ಮಾಹಿತಿಗಳನ್ನು, ತುಂಬ ಗಂಭೀರವಾಗಿರ್ತಕ್ಕಂಥ ವಿಚಾರಗಳನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಹಂಚಿಕೊಂಡ್ರಿ. ಯಾಕಂದರೆ ಹೌದು, ಸಾಮಾನ್ಯವಾಗಿ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಒಂದೇ ಬೆಳೆಗೆ ರೈತರು ಸೀಮಿತವಾಗಿಬಿಡ್ತಾರೆ. ಹೌದು, ಕಡೆಗೆ ಭತ್ತ ಇಲ್ಲ ಕಬ್ಬು, ಇದಕ್ಕಾಗಿನೇ ಸೀಮಿತ ಆಗಿಬಿಡ್ತಾರೆ. ಎರಡೆರಡು ಅವಧಿ, ಮೂರು ಅವಧಿ ಇದು ಆಗ್ತಾ ಇದೆ. ಈಗಾಗಲೇ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಈಗ ವರ್ಷಕ್ಕೆ 11 ತಿಂಗಳು ನೀರು ಬರ್ತಾ ಇದೆ. ಹೌದು, ಹೀಗೆ ಈಗ ಆಲ್ರೆಡಿ ಎರಡು ಬೆಳೆಗಳನ್ನ ತೆಗಿತಾ ಇದಾರೆ, ಭತ್ತ ಆದ್ಮೇಲೆ ಭತ್ತ, ಭತ್ತ ಆದ್ಮೇಲೆ ಭತ್ತವನ್ನ ತೆಗಿತಾ ಇದಾರೆ. ಹೀಗೆ ಆದ್ರೆ ಖಂಡಿತವಾಗ್ಲೂ ಸಹಿತ ನಾವು ಬಿತ್ತನೆಯ ಅಂದ್ರೆ ಕೃಷಿ ಭೂಮಿಯನ್ನ ಕಳ್ಕೊಂಡು ಮರುಭೂಮಿಯಾಗುವ ಸಾಧ್ಯತೆಗಳು ಹೆಚ್ಚಿದಾವೆ. ರೈತರಿಗೆ ನಾವೇನ್ ಮಾಡ್ಬೇಕು, ರೈತ ಬಾಂಧವರಿಗೆ ಭತ್ತ ಆದ್ಮೇಲೆ ಭತ್ತ ನಂತರ ಹಸಿರೆಲೆ ಗೊಬ್ಬರಗಳನ್ನು ಬೆಳೀತಕ್ಕಂತ ಪದ್ಧತಿಯನ್ನ ನಾವು ಅಳವಡಿಸಿಕೊಳ್ಬೇಕಾಗುತ್ತೆ. ದಯವಿಟ್ಟು ಕೃಷ್ಣ ಮತ್ತು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂತ ರೈತರು ಭತ್ತ ಬೆಳೆದ ನಂತರ ಭತ್ತ ನಂತರ ಹಸಿರೆಲೆ ಗೊಬ್ಬರಗಳಾಗಿರ್ತಕ್ಕಂತ ಡಯಾಂಚ ಪಿಳ್ಳೆ ಪೆಸರು ಅಥವಾ ಗೊಬ್ಬರದ ಗಿಡ ಅಥವಾ ಒಂದು ಹಸಿರೆಲೆ ಗೊಬ್ಬರಗಳನ್ನ ಬೆಳೆದ್ರೆ ಮಣ್ಣಿನ ಫಲವತ್ತತೆ ಸುಸ್ಥಿರವಾಗುತ್ತೆ. ಮಣ್ಣಿನ ಫಲವತ್ತತೆ ಸುಸ್ಥಿರ ಆದ ನಂತರ ನೀವು ಮತ್ತೆ ಭತ್ತವನ್ನ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ದಯವಿಟ್ಟು ರೈತ ಬಾಂಧವರಲ್ಲಿ ವಿನಂತಿ, ಹಸಿರೆಲೆ ಗೊಬ್ಬರಗಳನ್ನ ಬೆಳಿತಕ್ಕಂಥದ್ನ ಯಾವುದೇ ರೀತಿ ತಪ್ಪಿಸಬಾರದು ಅಂತಕ್ಕಂಥ ಮಾಹಿತಿಯನ್ನ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಕೂರ್ಗಿ ಬಿತ್ತನೆಯಲ್ಲೂ ಸಹಿತ ಭತ್ತವನ್ನು ಬೆಳೀಲಿಕ್ಕೆ ರೈತರು ಮುಂದಾಗಬೇಕು. ಹೌದು ನೀರನ್ನು ಹೌದು ಹೆಚ್ಚು ಹೌದು ಕೊಡದೆ, ಆಕ್ಚುಲಿ ಭತ್ತಕ್ಕೆ ಹೌದು ನೀರು ಹೆಚ್ಚು ಬೇಕಾಗಿಲ್ಲ ತಜ್ಞರ ಪ್ರಕಾರ, ಹೌದು ತಜ್ಞರ ಬೇಕಿಲ್ಲ ಅಭಿಪ್ರಾಯ ಬೇಕಿಲ್ಲ. ಪ್ರಕಾರ ಆದ್ರೆ ಭತ್ತದ ಗದ್ದೆಗಳಂದ್ರೆ ನೀರಿನ ಕೆರೆಗಳ ತರ ಆಗೋಗಿರ್ತದೆ. ಹೌದು ಅದು ಹೌದು ಇದನ್ನು ರೈತರು ಸರಿಯಾಗಿ ಅರ್ಥ ಮಾಡಿಕೊಂಡು ಮಿತವಾಗಿ ನೀರನ್ನು ಬಳಕೆ ಮಾಡಿದ್ರೆ ಖಂಡಿತವಾಗಿಯೂ ಸಹಿತ ಖಂಡಿತವಾಗಲು ನಾವು ಕೃಷಿ ಮಣ್ಣನ್ನು ಸರಿಯಾಗಿ ಜೀವಂತ ಮಣ್ಣನ್ನಾಗಿ ಉಳಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಒಳ್ಳೆಯ ಡಾಕ್ಟರ್, ಹೌದು ಈ ನಿಟ್ಟಿನೊಳಗಡೆ ರೈತರೆಲ್ಲರೂ ಎಚ್ಚೆತ್ತುಕೊಳ್ತಾರೆ. ರೈತರು ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂಥ ರೈತರು ಈ ಹಿನ್ನೆಲೆ ಈ ಸಂದರ್ಭದಲ್ಲಿ ನೀರಾವರಿಯನ್ನು ಬಳಕೆ ಮಾಡೋದರಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಾರೆ. ನೀವು ಹೇಳಿದಾಗೆ ಹೌದು ಹಸಿರೆಲೆ ಗೊಬ್ಬರಗಳನ್ನು ಅದರಲ್ಲಿ ಬೆಳೆದು ಅದನ್ನು ಮಣ್ಣಿಗೆ ಮತ್ತೆ ಅದನ್ನು ಕೊಡೋದು ಸೇರಿಸುವಂಥ ಕೆಲಸದಲ್ಲಿ ತೊಡಕೊಳ್ತಾರೆ ಅಂತಕ್ಕಂಥ ಭರವಸೆಯೊಂದಿಗೆ ಮತ್ತೊಮ್ಮೆ ರೈತರಿಗೆ ಈ ತರದ ಮಾಹಿತಿಗಳನ್ನು ಬೇಕು ಅನ್ನೋದಾದ್ರೆ ಡಾಕ್ಟರ್ ಎಂವಿ ರವಿ ಅವರನ್ನ ತಾವು ಸಂಪರ್ಕಿಸಬಹುದು. ಈ ನಿಟ್ಟಿನೊಳಗಡೆಗೆ ನಿಮ್ಮ ಭೂಮಿ ಎಲ್ಲೋ ಒಂದು ಕಡೆಗೆ ಕ್ಷಾರವಾಗ್ತದೆ, ಹುಳಿ ಮಣ್ಣಾಗ್ತದೆ ಅಂತಕ್ಕಂಥ ಅನುಭವಕ್ಕೆ ಅಲ್ಲಿನ ಲಕ್ಷಣಗಳು ಏನಾದರೂ ಕಂಡು ಬಂದು ಅಂದ್ರೆ ನೀವು ಕೂಡಲೇ ಹೌದು ತಜ್ಞರನ್ನ ಸಂಪರ್ಕಿಸಿ ಅಲ್ಲಿನ ಲಕ್ಷಣಗಳು ಏನಾದರೂ ಕಂಡು ಬಂದು ಅಂದ್ರೆ ನೀವು ಕೂಡಲೇ ಹೌದು ತಜ್ಞರನ್ನ ಸಂಪರ್ಕಿಸಿ ಮಣ್ಣಿನ ಗುಣಲಕ್ಷಣದ ಬಗ್ಗೆ ಹೇಳಿದ್ರೆ ಆ ಮಣ್ಣನ್ನ ಆರಂಭದಲ್ಲೇ ಅದನ್ನ ಮತ್ತೆ ನಾವು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಡಾಕ್ಟರ್ ಎಂ ಯು ರವಿ ಅವರೇ, ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಮ್ಮ ರೈತರಿಗೆ ಕೊಡಬಹುದಾ? ನಮ್ಮ ಕೊಡಿ. ಒಂದು ದೂರವಾಣಿ ಸಂಖ್ಯೆ 9480247745, 9480247745. ಈ ಒಂದು ಮೊಬೈಲ್ ದೂರವಾಣಿ ಸಂಖ್ಯೆಗೆ ಕರೆಯನ್ನ ಮಾಡ್ರಿ. ಮಣ್ಣಿನ ಒಂದು ಪರೀಕ್ಷೆ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಅದರ ನಿರ್ವಹಣೆ ಬಗ್ಗೆ ಆಗಿರ್ಬೋದು, ವೈಜ್ಞಾನಿಕ ಮಾಹಿತಿಯನ್ನ ತಿಳ್ಕೊಂಡು ಮುಂದುವರೆದ್ರೆ ಖಂಡಿತವಾಗ್ಲೂ ಕೂಡ ಒಂದು ಸಮಸ್ಯೆ ಆಗಿರ್ತಕ್ಕಂತ ಮಣ್ಣನ್ನ ಫಲವತ್ತತೆ ಮಾಡ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡಿದ್ರೆ ಈ ಒಂದು ಕಾರ್ಯಕ್ರಮ ಕೇಳಿದ್ಕೂ ಸಾರ್ಥಕ ಆಗುತ್ತೆ ಅಂತಕ್ಕಂಥದ್ದು ಅನಿಸಿಕೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಡಾಕ್ಟರ್ ಎಂವಿ ರವಿ ಅವರ, ಇವರು ಮಣ್ಣಿನ ವಿಜ್ಞಾನಿಗಳು. ಇವರ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ ನಾನು, 9420247745. ಈ ದೂರವಾಣಿಗೆ ಕರೆ ಮಾಡಿ ನಿಮ್ಮ ಮಣ್ಣಿನ ಏನೇ ಸಮಸ್ಯೆಗಳಿದ್ದರೆ ಅವರನ್ನು ಸಂಪರ್ಕಿಸಬಹುದು ಮತ್ತು ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ಎಂ ವಿ ರವಿ ಅವರೇ, ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗದ ಎರಡು ಸಂಚಿಕೆಗಳಲ್ಲಿ ಸಮಸ್ಯಾತ್ಮಕ ಮಣ್ಣಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಈ ನಿಟ್ಟಿನೊಳಗೆ ರೈತರು ಈ ವಿಷಯವನ್ನು ಕೇಳ್ತಾ ತಮ್ಮ ಮಣ್ಣಿನ ಸಂರಕ್ಷಣೆಗೆ ಮುಂದಾಗ್ತಾರೆ ಅಂತಕ್ಕಂಥ ಭರವಸೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತುಂಗಭದ್ರಾ ಮತ್ತು ಕೃಷ್ಣ ಅಚ್ಚುಕಟ್ಟು ನೀರಾವರಿ ಪ್ರದೇಶದಲ್ಲಿ ಸವಳು ಕ್ಷಾರ ಹುಳಿ ಮಣ್ಣುಗಳ ನಿರ್ವಹಣೆ ಕುರಿತು ಮುಂದುವರೆದ ಭಾಗವನ್ನು ಕೇಳಿದ್ದೀರಿ. ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥರು, ವಿಸ್ತರಣಾ ಮುಂದಾಳು ಹಾಗೂ ಮಣ್ಣು ವಿಜ್ಞಾನ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂವಿ ರವಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಸಂದರ್ಶಕರು ಮಣ್ಣು ವಿಜ್ಞಾನ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂವಿ ರವಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಸಂದರ್ಶಕರು ಸೋಮೇಶ್ ಉಪ್ಪಾರವರ ಆಗಿದ್ದರು. ಇದೀಗ ಕೇಳಿ ರೈತರಿಗೆ ಸಲಹೆ. ಸಂದರ್ಶಕರು ಸೋಮೇಶ್ ಉಪ್ಪಾರವರ ಆಗಿದ್ದರು. ಇದೀಗ ಕೇಳಿ ರೈತರಿಗೆ ಸಲಹೆ. ಮನೆಯ ಕೀಟಗಳ ನಿರ್ವಹಣೆ. ಸಸ್ಯಜನ್ಯ ಸಾರ ಅಂತಂದ್ರೆ ಈ ಕಾರಂಜ, ಹುಲುಗುಲು, ಹೊಂಗೆ ಬೀಜ, ಹೊಂಗೆ ಬೀಜ ಅಂತ ಹೊಂಗೆಮಿಯ ಪಿನ್ನಾಟ ಅಂತ ಹೇಳ್ತೀವಿ. ಇವುಗಳಿಂದ ನಾವು ಮನೆಯಲ್ಲಿ ಇರ್ತಕ್ಕಂಥ ಧೂಳು ಮತ್ತು ನುಸಿಯನ್ನ ಹತೋಟಿಯಲ್ಲಿ ಇಡಬಹುದಾಗಿದೆ. ಧೂಳಿನಲ್ಲಿ ಅನೇಕ ಕ್ರಿಮಿಕೀಟಗಳು ಮತ್ತು ಸೂಕ್ಷ್ಮ ಜೀವಿಗಳು ಬೆಳೆದು ಜೀವಿಸ್ತವೆ. ಇವುಗಳಲ್ಲಿ ಧೂಳು ನುಸಿನು ಸಹ ಒಂದು, ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಇವು ಸೂಕ್ಷ್ಮ ದರ್ಶಕದಿಂದ ನೋಡ್ಬೋದು. ಸಾಮಾನ್ಯವಾಗಿ ಬೆಡ್ ಬಗ್ಸ್ ಅಂತಂದು ಹೇಳ್ತೀವಿ. ಮಕ್ಕಳಿಗೆ ಮೇಲಿಂದ ಮೇಲೆ ನೆಗಡಿ ಆಗ್ತಕ್ಕಂತ ಸಾಧ್ಯತೆನೂ ಇರುತ್ತೆ. ನಾವು ಸರಿಯಾಗಿ ಧೂಳು ನುಸಿಗಳು ನಮ್ಮ ಮನೆಗಳಲ್ಲಿ ಇದ್ರೆ, ನುಸಿಗಳು ಸೂಕ್ಷ್ಮ ಜೀವಿಗಳ ಆದ್ರೂ ಸಹ ಇವುಗಳಿಂದ ಮನುಷ್ಯರ ಆರೋಗ್ಯಕ್ಕೆ ಅನೇಕ ತೊಂದರೆಗಳಿವೆ. ನುಸಿಗಳಿಂದ ಸಾಮಾನ್ಯವಾಗಿ ಅಸ್ತಮಾ ಇರಬಹುದು, ರೈನಿಟೈಸ್ ಇರಬಹುದು, ಉಸಿರಾಟಕ್ಕೆ ಮತ್ತೆ ಚರ್ಮಕ್ಕೆ ಸಂಬಂಧಿಸಿದಂತ ಅನೇಕ ಸಮಸ್ಯೆಗಳು ಬರುತ್ತೆ. ಸ್ಥಳೀಯವಾಗಿ ಮತ್ತು ಸುಲಭವಾಗಿ ಸಿಗ್ತಕ್ಕಂತ ಕೆಲವೊಂದು ಸಸ್ಯಜನ್ಯ ವಸ್ತುಗಳಲ್ಲಿ ಪರಿಣಾಮಕಾರಿಯಾದಂತ ಕ್ರಿಮಿನಾಶಕ ಗುಣಗಳು ಇರ್ತವೆ. ಆದ್ರಿಂದ ಒಳ್ಳೆ ಸಸ್ಯಜನ್ಯ ವಸ್ತುಗಳ ಸಾರದಿಂದ ಮನೆಯ ಧೂಳು ನುಸಿಗಳನ್ನ ನಾವು ಹತೋಟಿ ಮಾಡಬಹುದು. ಸಸ್ಯಜನ್ಯ ಸಾರವನ್ನ ಮಣ್ಣಿನ ಮತ್ತಿತರೆ ಬಗೆ ನೆಲದಲ್ಲಿರ್ತಕ್ಕಂಥ ಕ್ರಿಮಿಕೀಟಗಳನ್ನ ಹತೋಟಿಯಲ್ಲಿ ಇಡ್ಲಿಕ್ಕೆ ಬಳಸಬಹುದು. ಯಾವ ರೀತಿ ನಮ್ಗೆ ಏನೇನು ಬೇಕಾಗುತ್ತೆ ಸಲಕರಣೆಗಳು ಅಂದ್ರೆ, ಪಾತ್ರೆ, ಮತ್ತೊಂದು ಸ್ಟೋವ್ ಅಥವಾ ಗ್ಯಾಸು, ಮತ್ತೊಂದು ಪ್ಲಾಸ್ಟಿಕ್ ಜಗ್ಗು, ಮತ್ತೆ ಕಾರಂಜ ಅಥವಾ ಹುಲುಗುಲು ಬೀಜ ಅಥವಾ ಹೊಂಗೆ ಬೀಜ ಇವು ಬೇಕಾಗತ್ತೆ. ಮತ್ತೆ ಬಾರ್ ಸೋಪ್ ಒಂದ್ ಬೇಕಾಗತ್ತೆ, ನೀರು ಬೇಕಾಗತ್ತೆ. ಸೊ ಕಾರಂಜ ಬೀಜನ ನಾವೇನ್ ಮಾಡ್ಬೇಕು, ಜಜ್ಜಿ ಪುಡಿ ಮಾಡಿ ಅಂದ್ರೆ 20 ಗ್ರಾಂ ಬೀಜನ ಪುಡಿ ಮಾಡಿ 100 ಮಿಲಿಲೀಟರ್ ನೀರಿನಲ್ಲಿ ಹಾಕಿ 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಹಾಕಿ ತಣ್ಣಗೆ ಮಾಡಬೇಕು. ಹೀಗೆ ತಯಾರಿಸಿದ ದ್ರಾವಣನ ಸಗಣಿಯಲ್ಲಿ ಬೆರೆಸಿ ನೆಲವನ್ನ ಸಾರಿಸೋದ್ರಿಂದ ಹಳ್ಳಿಗಳಲ್ಲಿ ಏನು ನುಸಿಗಳ ಪ್ರಮಾಣ ಕಡಿಮೆ ಆಗುತ್ತೆ. ಇದಲ್ದೇನೆ ಈ ದ್ರಾವಣದಿಂದ ಕಲ್ಲಿನ ಮೇಲೇನು ಸಹ ಒರೆಸೋದ್ರಿಂದ ನುಸಿಗಳು ಹತೋಟಿಯಲ್ಲಿ ಬರುತ್ತೆ. ಸಸ್ಯಜನ್ಯ ಸಾರಗಳಿಂದ ಮನೆ ಹಳ್ಳಿಗಳಲ್ಲಿ ಏನು ನುಸಿಗಳ ಪ್ರಮಾಣ ಕಡಿಮೆ ಆಗುತ್ತೆ. ಇದಲ್ದೇನೆ ಈ ದ್ರಾವಣದಿಂದ ಕಲ್ಲಿನ ಮೇಲೇನು ಸಹ ಒರೆಸೋದ್ರಿಂದ ನುಸಿಗಳು ಹತೋಟಿಯಲ್ಲಿ ಬರುತ್ತೆ. ಸಸ್ಯಜನ್ಯ ಸಾರಗಳಿಂದ ಮನೆ ಧೂಳು ನುಸಿಗಳ ನಿರ್ವಹಣೆ ಏನ್ ಹೇಳ್ತೀವಿ, ಇದೊಂದು ಪರಿಸರ ಸ್ನೇಹಿ ವಿಧಾನ ಅಂತ ಹೇಳ್ಬೋದು. ಇರ್ತಕ್ಕಂತ ಏನು ಸಸ್ಯ ಜಸೋದ್ರಿಂದ ನುಸಿಗಳು ಹತೋಟಿಯಲ್ಲಿ ಬರುತ್ತೆ. ಸಸ್ಯಜನ್ಯ ಸಾರಗಳಿಂದ ಮನೆ ಧೂಳು ನುಸಿಗಳ ನಿರ್ವಹಣೆ ಏನ್ ಹೇಳ್ತೀವಿ, ಇದೊಂದು ಪರಿಸರ ಸ್ನೇಹಿ ವಿಧಾನ ಅಂತ ಹೇಳ್ಬೋದು. ಇರ್ತಕ್ಕಂತ ಏನು ಸಸ್ಯಜನ್ಯ ಏನ್ ಬೀಜಗಳು ಅಂತ ಹೇಳಿದ್ವಿ, ಅವೆಲ್ಲಾನು ಸಹ ಸುಲಭವಾಗಿ ಸಿಗ್ತಕ್ಕಂಥದ್ದೇ ಆಗಿದೆ. ಹಾಗಾಗಿ ಮನೆಗಳಲ್ಲಿ ನಾವು ಧೂಳು ಮತ್ತು ನುಸಿಗಳ ಸಾಂದ್ರತೆಯನ್ನ ಮಾಲಿನ್ಯವನ್ನ ನಾವು ನಿರ್ವಹಿಸ್ಲಿಕ್ಕೆ ಈ ಬೀಜಗಳು ಸಹಾಯ ಮಾಡುತ್ತೆ ಅಂತ ಹೇಳ್ಬಹುದು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಇದಾಗ ಕೆಲವು ಕೃಷಿ ಗೀತೆಗಳು. ಮಲ್ಲಿಗೆಯ ಹತೋಟಿ ಮಾಡಬೇಕು, ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾರಜನಕ ಸಾಕಷ್ಟು ಸೇರಿಸಬೇಕು, ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು.